ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮಸ್ಕಾರ ಬಸವರಾಜ್ ಅವರೇ. ಸರ್ ನಮಸ್ತೆ ಸರ್. ಯಾವ ಊರು ನಿಮ್ದು? ಸರ್ ನಂಜನಗೂಡು ತಾಲೂಕು ಮುಡುನಳ್ಳಿ ಗ್ರಾಮ ಸರ್. ಒಂದು ರೈತರು, ನಮಗೆ ಒಂದು 15 ಎಕರೆ ಜಮೀನಿದೆ ಸರ್. ನಮ್ಮ ಜಮೀನಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಕಾಟನ್ ಹತ್ತಿ ಬೆಳಿತೀವಿ, ಮತ್ತು ನಾವೇನು ಹೊಗೆಸೊಪ್ಪು ಬೆಳೆಯಲ್ಲ, ಬೇರೆ ರೈತರು ಬೆಳೀತಾರೆ ಸರ್. ನಾನು ಬೆಳೆ ಅಂಥದ್ದು ರಾಗಿ, ಜೋಳ, ಹತ್ತಿ, ಮತ್ತು ಬಾಳೆ, ಅರಿಶಿಣ, ಇನ್ನು ತೆಂಗು, ಮಾವು ಇವೆಲ್ಲ ಸ್ವಲ್ಪ ಸ್ವಲ್ಪ ಮನೆ ಬೆಳಕಿಗೆ ಸ್ವಲ್ಪ ಅನುಕೂಲ ಆಗೋಕ್ಕೆ ಮಾಡ್ಕೊಂಡಿದ್ದೀವಿ ಸರ್. ಈಗ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ನಮ್ಮಲ್ಲಿ ಒಳ್ಳೆ ಭೂಮಿ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಬಂದರೆ ಏನಾಗಿದೆ ಅಂದರೆ ಮಾರಾಟ ಮಾಡೋಕ್ಕೆ ಕೆಲವು ನಾವು RMC ಆಗಲಿ APMC ಆಗಲಿ ಮಾರಾಕೋಕ್ಕೆ ಒಂದು ನಮ್ಮ ಅಟ್ ಎ ಟೈಮ್ ಅನುಕೂಲ ಇಲ್ಲ. ಅಂದರೆ ನಾವು ರಾಗಿ ಜೋಳ ಬೆಳೆದಾಗ ಅಲ್ಲಿ ಏನಾಗಿದೆ ಅಂದರೆ RMC APMC ತಗೊಂಡೋಗಿ ಕೊಡ್ತೀವಿ. ಕೊಟ್ಟರೆ ಅಲ್ಲಿ ಏನಾಗಿದೆ ಅಂದರೆ ಮಧ್ಯ ಅಲ್ಲಿ ಯಾರೋ ದಲ್ಲಾಳಿಗಳು, ಅವ್ರಿಗೆ ಕಮಿಷನ್ನು. ನಾವು ಎಷ್ಟೇ ಕ್ಲೀನ್ ಮಾಡಿ ರಾಗಿ ಜೋಳ ಎಲ್ಲ ಗಾಳಿಲಿ ತೂರ್ಕೊಂಡು ತಗೊಂಡೋದ್ರು ಅಲ್ಲೇನು ಮಾಡ್ತಾರೆ, ಪುನಃ ಅಲ್ಲೊಂದು ಸ್ವಲ್ಪ ಹಿಂಗೆ ಹಾಕೋದು ಆಮೇಲೆ ಸ್ವಲ್ಪ ಇದು ವೇಸ್ಟೇಜು ಅಂತನ್ನೋದು ಈ ಥರ, ಮತ್ತು ಕಮಿಷನ್ ಎಲ್ಲ ಜಾಸ್ತಿ ಇದೆ ಸರ್. ಯಾವುದೇ ರೈತ ಬೆಳೆದಿರೋ ಬೆಳೆನ ಮಾರಾಟ ಡೈರೆಕ್ಟಾಗಿ ಒಂದು ಸರ್ಕಾರ ಮಟ್ಟಕ್ಕೆ ಹೋಗೋ ಥರ ಆಗಬೇಕು. ಮಧ್ಯೆ ದಲ್ಲಾಳಿಗಳಿರೋದ್ರಿಂದ ಆ ರೈತನಿಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ಇರುತ್ತೆ, ಅಲ್ಲಿ ಕಮಿಷನ್ ಇರುತ್ತೆ. ಆಮೇಲೆ ಅವತ್ತು ನಾವು ಹೋಗಿ ಸಂದವ್ರಿಗೆ ಕೂತ್ಕೋಬೇಕು, ಇಲ್ಲ ನಾಳೆ ಕೊಡ್ತೀನಿ ಅಂತಾನೆ. ಹಂಗಾಗಿ ನಮಗೆ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಇದು ಸರ್ಕಾರ ಮಟ್ಟಕ್ಕೆ ತಮ್ಮ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ, ನಾವು ಏನು ಬೆಳೆ ಬೆಳಿತೀವಿ ಅದಕ್ಕೆ ಒಳ್ಳೆ ಬೆಲೆ ಇಲ್ಲ. ಈಗ ಏನಾಗಿದೆ ಅಂದರೆ ಮೊದಲೆಲ್ಲ ನಮ್ಮ ಹತ್ರನೇ ಒಂದು 20-30 ನಾಡ ಹಸುಗಳು ಇರ್ತಿದ್ದು, ಒಂದು 20 ಎಮ್ಮೆಗಳು ಇರ್ತಿದ್ದು, ಅದೆಲ್ಲ ಮೇಯಕ್ಕೆ ನಾವು ಕಾಡಿಗೆ ಹೋಗ್ತಿದ್ರು, ಕಾಡಿಗೆ ಬಿಡ್ತಿರು ಮೇವಿದೆ ಅಂತ. ಈಗ ತುಂಬ ರಿಸ್ಟ್ರಿಕ್ಷನ್ ಆಗಿರೋದು, ಕಾಡಿಗೆ ಯಾರು ಬಿಡೋಕ್ಕಾಯ್ತಿಲ್ಲ. ಅಷ್ಟು ದರಗಳನ್ನ ನಾವು ಜಿಮ್ಮಿಲ್ಲಿ ತಡೆದು ಮೀಸೋಕ್ಕಾಗಲ್ಲ. ಹಾಗಾಗಿ ನಾವು ಏನು ಮಾಡಿದ್ವಿ, ದರ ಕರುಗಳನ್ನೆಲ್ಲ ಮಾರ್ಬಿಟ್ಟಿದ್ವಿ. ಮನೆಗೆ ಬೇಕಾದ ಒಂದು 2 ಹಸುಗಳು ಇಟ್ಕೊಂಡಿದ್ವಿ ಸರ್. ಆ 2 ಹಸು ಏನಾಗಿದೆ ಅಂದರೆ ನನಗೆ ಕೊಟ್ಟಿಗೆ ಗೊಬ್ಬರ ಕಡಿಮೆ ಆಯಿತು. ಕೊಟ್ಟಿಗೆ ಗೊಬ್ಬರ ಕಡಿಮೆ ಇದರಿಂದ ಭೂಮಿಗೆ ಫಲವತ್ತು ಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಬೇಕು. ಹೀಗಾಗಿ ಕೆಲವು ರೈತರ ಹತ್ರ ಯಾರೋ ಅವ್ರ ಮನೇಲಿ ಕೆಲಸ ಮಾಡೋಕ್ಕಾಗ ಅಂತೇವರು ದನ ಕರುಗಳು ಒಂದು 2 ಜೊತೆ ಉಳಿಯಕ್ಕೆ ಎತ್ಕೊಳ್ಳೆಲ್ಲ ಇಟ್ಕೊಂಡಿರ್ತಾರೆ. ಮಾಡೋಕ್ಕಾಗದವರು ಅದನ್ನು ಇಟ್ಕೊಂಡಿಲ್ಲ ಸರ್. ಈಗೆಲ್ಲ ಟ್ಯಾಕ್ಟ್ರು, ಮಿನಿ ಟ್ಯಾಕ್ಟ್ರು, ಟಿಲ್ಲರು ಈ ಥರ ಎಲ್ಲ ಬಂದು ವ್ಯವಸಾಯ ಮೊದಲ ಥರ ಭೂಮಿ ಅದ ಮಾಡೋಕ್ಕಾಗಲ್ಲ. ಭೂಮಿ ಅದ ಮಾಡೋಕ್ಕಾಗಲಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ ಅಂದರೆ ಸರಿಯಾದ ರೀತಿ ಬೆಳೆ ಬರ್ತಾ ಇಲ್ಲ. ಮೊದಲು ಮುಂಗಾರು ಮಳೆ ಇಂಥ ತಿಂಗಳಿಗೆ ಇಂಥ ಮಳೆ ಬರ್ತಾಗ ಬರ್ತಿತ್ತು. ಈಗ ಈ ಥರ ಪ್ರಕೃತಿ ಏನಾಗಿದೆ ಅಂದರೆ ಇವತ್ತಾಗ ಮಳೆ 15 ದಿನಕ್ಕಾಗತ್ತೆ, ನಾವು ಇವತ್ತಾಗ ಬೆಳೆನ ಇನ್ನು 15 ದಿನ ಬಿಟ್ಟು ಹಾಕ್ತಾ ಇದ್ವಿ. ಹಂಗಾಗಿ ಏನಾಗಿದೆ ಅಂತಾರೆ, ಕರೆಕ್ಟಾಗಿ ಅದಕ್ಕೆ ವ್ಯವಸಾಯ ಮಾಡೋಕ್ಕಾಗಲ್ಲ. ಆಮೇಲೆ ಇತ್ತೀಚೆಗೆ ರೋಗ ರುಜಿನ ತುಂಬ ಜಾಸ್ತಿ. ರೋಗ ರುಜಿನ ಹೋಗ್ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಕೆಮಿಕಲ್ಗೆ ಹೋಗ್ತಾ ಇದ್ದೀವಿ ಸರ್. ಕೆಮಿಕಲ್ಗೆ ಹೋದರೆ ಏನಾಗುತ್ತೆ, ಆ ಭೂಮಿನೂ ಹಾಳಾಗುತ್ತೆ. ಈ ಕಳೆ ಬತ್ತು ಅಂತ ಏನಾದ್ರು ಉಂಡ ಪಾತ್ರ ಎಲ್ಲ ಹೊಡೆದು ಭೂಮಿಯೆಲ್ಲ ಹಾಳಾಗಿ ಆಗ ನಮ್ಮ ತಂದೆ ಇದ್ದಾಗ ಬೆಳೀತಿದ್ದ ರಾಗಿ ಜೋಳನ ನಾನು ಬೆಳೆಯೋಕ್ಕಾಗ್ತಾ ಇಲ್ಲ. ಈಗಲೂ ಏನು ಬೆಳೆ ಮಾಡ್ತಾ ಇದ್ದಾರೆ, ನಮ್ಮ ತಂದೆ ಏನು ಮಾಡ್ತಿದ್ರು ಅದನ್ನೇ ಮಾಡ್ತಾ ಇದ್ವಿ. ಅಂದರೆ ಅವ್ರೇನು ಮಾಡ್ತಿದ್ರು ಅಂದ್ರೆ 100 ಮೂಟೆ ರಾಗಿ, 50 ಮೂಟೆ ಜೋಳ ಬೆಳಿತಿದ್ರು. ಈಗ ನಾವು ಮನೆಗಾಗಷ್ಟು ಒಂದು 5 ಮೂಟೆ ರಾಗಿ ಆ ಥರ ಬೆಳ್ಕೋತಾ ಇದ್ವಿ. ಯಾಕಂದರೆ ಇವತ್ತು ಕೆಲಸ ಮಾಡೋರದ್ದು ತುಂಬ ಕೂಲಿ ಮಾಡೋರು ಜಾಸ್ತಿ ಇಲ್ಲ. ಯಾಕಂದರೆ ಎಲ್ಲ ಮಕ್ಕಳು ಈಗ ವಿದ್ಯಾವಂತರು ಮಾಡ್ತಾರೆ, ಅವರು ಮುಂದೆ ಎಜುಕೇಷನ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹೊರಗಡೆ ಹೋಗೋದ್ರಿಂದ ರೈತಾಪಿ ಜನ ಇದ್ದಾರೆ. ಇದ್ರೆ ಈಗ ನಾವೇ ನಮ್ಮ ಮಕ್ಕಳನ್ನ ಓದಿಸ್ಬಿಟ್ಟಿರ್ತೀವಿ, ಅವ್ನು ಬಂದು ಭೂಮಿ ಉಳಲ್ಲ. ಹಂಗಾಗಿ 1 ವರ್ಷ ಆದಮೇಲೆ ಪುನಃ ಏನು ಅಧಿಕಾರಿಗಳಾಗಂತದೋ ಏನು ಓದಿರೋರು ಪುನಃ ರೈತಾಪಿ ಜೀವನಕ್ಕೆ ಬರಬೇಕಾಗತ್ತೆ. ಅಂದರೆ ಆ ರೈತರು ನಮ್ಮ ತಂದೆ ತಾಯಿ ಮಾಡೋ ಥರ ನಾವು ಶ್ರಮ ವಹಿಸ್ಬೇಕಾಗತ್ತೆ. ಹಂಗಾಗಿ ಶ್ರಮ ವಹಿಸಿ ಭೂಮಿಲಿ ಬೆಳೆದ್ರೆ ಯಾವುದೇ ಅಧಿಕಾರಿಗಳಿಗಂತ ಏನು ಕಡಿಮೆ ಇಲ್ಲ. ಈಗ ನಂದು ಒಂದು 15 ಎಕರೆ ಜಮೀನು ಇದೆ ಸರ್. ಜಮೀನಲ್ಲಿ ಈಗ ನನಗೆ ಒಂದು 200 ತೆಂಗಿದೆ. ಪ್ರತಿ ವರ್ಷ ಒಂದು 5 ಲಕ್ಷ ನಾವೇನು ಖರ್ಚಿಲ್ಲ, ಅದಕ್ಕೆ ಒಳಗಡೆ ವ್ಯವಸಾಯ ಮಾಡ್ತೀವಿ, 5 ಲಕ್ಷ ಆದಾಯ ಬರುತ್ತೆ. ಅದರೊಳಗೆ ಬಾಳೆ ಬೆಳಿತೀವಿ, ಅರಿಶಿಣ ಬೆಳಿತೀವಿ, ಈ ಥರ ಬೆಳೆದ್ರಿಂದ ನಮಗೆ ವರ್ಷಕ್ಕೆ ಒಂದು 20-25 ಲಕ್ಷ ದುಡ್ಡು ಆಗುತ್ತೆ. ಒಂದು 5 ಲಕ್ಷ ಖರ್ಚಾಗ್ಬೋದು ಸಾಕು. ಒಳ್ಳೆ ಗಾಳಿ ನಮ್ಮದು ಬೇಕು ಅಂದರೆ ಒಂದು 1/2 ಗಂಟೆ 1 ಗಂಟೆ ವ್ಯವಸಾಯದಲ್ಲಿ ತಲ್ಲೀನರಾದರೆ ನಮ್ಮ ಆರೋಗ್ಯ ಸಿಗುತ್ತೆ. ಹಿಂಗಾಗಿ ರೈತಾಪಿ ಜೀವನ ಸರಿ. ಏನಾಗಿದೆ ಅಂದರೆ ಅದೇ ಈಗ ಒಂದು ನಾವೆಲ್ಲ ಕಾಡಂಚಿನ ಪಕ್ಕದಲ್ಲಿ ಇರೋದ್ರಿಂದ ನಮಗೇನಾಗಿದೆ ಅಂತಂದರೆ ಸ್ವಲ್ಪ ಪ್ರಾಣಿಗಳ ಕಾಟ. ಇತ್ತೀಚೆಗೆ ಹೇಳ್ದಂಗೆ ಈಗ ಅದಕ್ಕೇನು ಸೇಫ್ಟಿ ಬೇಕು ಸರ್ಕಾರದ ಮಟ್ಟಕ್ಕೆ, ಅದು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಫೆನ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ವೆಹಿಕಲ್ಸ್ ಕೊಟ್ಟರೆ ನಾವು ರೈತಾಪಿ ಜೀವನ ತುಂಬ ಸುಖಕರವಾಗಿರುತ್ತೆ ಸರ್. ಇಲ್ಲೇನಾಗಿದೆ ಅಂದರೆ ಈಗ ಹತ್ತಿ ಹಾಕಿದ್ವಿ ಸರ್, ನಾವು ಹೋದ ವರ್ಷ ಹತ್ತಿ ಹಾಕಿದ್ದೆ ಅಂದರೆ ಅದಕ್ಕೆ ಸರಿಯಾದ ಬೆಲೆ ಸಿಗಲಿಲ್ಲ, ತುಂಬ ಖರ್ಚಾಯಿತು. ಮಳೆಯಿಂದ ಬೆಳೆ ಬೆಳೆದು ಅದನ್ನು ಬಿಡಿಸ್ಕೊಳಕ್ಕಾಗಲಿಲ್ಲ. ಅಂದರೆ ಭೂಮಿಲಿ ಅದೆಲ್ಲ ಗಿಡ ಎಲ್ಲ ದಪ್ಪ ಬೆಳೆದಿತ್ತು, ಕಾಯೆಲ್ಲ ಅಲ್ಲೇ ಕೊಳ್ತಾಬಿಡ್ತು. ಹಾಗಾಗಿ ಪ್ರಕೃತಿ ಏನಾಗಿದೆ ಅದು ಏನು ಮಾಡೋಕ್ಕಾಗಲ್ಲ. ಪ್ರಕೃತಿಗೆ ಹೊಂದ್ಕೊಂಡು ನಾವೇ ರೈತಾಪಿ ಜನ ಹೋಗ್ಬೇಕು. ಆದರೂ ನಾವು ಬೆಲೆ ಏನು 5-5,000 ರೂಪಾಯಿ ಹತ್ತಿ ಹೋಯ್ತು ಸರ್ ನಮ್ಮದು. ಈಗ ಅದು ಏನಾಗಿದೆ ಅಂದರೆ ನಾನು ಮಾಡಿರೋ ಖರ್ಚು ಬರಲಿಲ್ಲ. ಈ ಸರಿ ಅರ್ಶಿನ ಹಾಕಿದ್ದೆ ಸರ್ 3 ಎಕರೆ, 2 ಲಕ್ಷ ಖರ್ಚು ಮಾಡಿದೆ. ಮೊನ್ನೆ ಮಾರಿದೆ 1 ಲಕ್ಷಕ್ಕೆ. ಅಂದರೆ ನಮ್ಮ ರೈತರಿಗೆ ನಾವು ಹಾಕಿರೋ ದುಡ್ಡು ಬರಲಿಲ್ಲ ಅಂದರೆ, ಬೆಂಬಲ ಬೆಲೆ ಸಿಕ್ತೆ ಈ ಥರ ಬರಲಿಲ್ಲ ಅಂದರೆ, ಹಂಗಾಗಿ ಕೆಲವರು ರೈತರು ಜಮೀನಿದ್ರೂ ಬಿಟ್ಟು ಹೊರಗಡೆ ಎಲ್ಲ ಒಂದು ಫ್ಯಾಕ್ಟ್ರಿ ಸೇರ್ಕೊಳ್ಳೋದು, ಯಾವುದೋ ಬೇಕ್ರಿ ಸೇರ್ಕೊಳ್ಳೋದು, ನಾನು ಮೈಸೂರು ಮನೆ ಮಾಡ್ಕೊತೀನಿ ಅನ್ಕೊಂಡೋಗಿ ಎಲ್ಲ ಸೇರ್ಕೊಳ್ಳೋ ಥರ ಆಗಿದೆ. ಭೂಮಿ ಇಲ್ಲಿ ಅಲ್ಲೇ ಇದೆ, ಭೂಮಿ ಏನು ಭೂಮಿ ಇತ್ತು ಭೂಮಿ ಏನು ಕಡಿಮೆನೂ ಆಗಿಲ್ಲ. ಅದೇ ಅದಕ್ಕೆ ಒತ್ತು ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ. ಹಂಗಾಗಿ ಕೆಲಸ ಮಾಡೋರು ಕಮ್ಮಿ ಆಗಿರೋದ್ರಿಂದ ನಾವು ಬೆಳೀತಿದ್ದಷ್ಟು ಬೆಳೆನ ನಾವು ಬೇರೆ ಯಾರೋ ಕುಂತಿನವ್ರಿಗೆ, ಈಗ ಒಂದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಾಕಾದಷ್ಟು ಬೆಳೆ ಕೈತಾ ಇಲ್ಲ. ಸಾಕಾದಷ್ಟು ಆಗಲಿಲ್ಲ ಅಂತಂದರೆ ನಾವು ಅಂಗಡಿಗೆ ಕೊಟ್ಟೋದಕ್ಕೆ ನಾವು ತಗೊಳ್ಳೋಕ್ಕೆ ರೇಟ್ ಜಾಸ್ತಿ. ಈಗ ನನ್ನ ಹತ್ರ ಪಚ್ಚಬಾಳೆ ಇದೆ ಸರ್, ಕೆಜಿ 18 ರೂಪಾಯಿ 20 ರೂಪಾಯಿ ಕೇಳ್ತಾನೆ, ಅದೇ ಅಂಗಡಿಗೆ ಹೋದರೆ 50 ರೂಪಾಯಿ ಹೇಳ್ತಾನೆ. ಅದು ವ್ಯಾಪಾರ. ಹಂಗಾಗಿ ಏನಾಗಿದೆ ಅಂದರೆ ನಾನು ಡೈರೆಕ್ಟು ನಾನೇ ಅಲ್ಲಿ ಹೋಗಿಲ್ಲ ಒಂದು ಕಡೆ ನಗ್ಗೊನೆ ಬಾಳೆಗೊನೆ ತಗೊಂಡು ಮಾರೋಕ್ಕೂ ಆಗಲ್ಲ. ಅದಕ್ಕಾಗಿ ಅದು RMC APMC ಅಂತ ಏನಿರುತ್ತೆ ಈಗ ಬಾಳೆ ಮಾರುಕಟ್ಟೆ ಅವೆಲ್ಲ ಇರ್ತಾವಲ್ಲ, ಅದಕ್ಕೆ ರೈತರ ಹತ್ರ ಡೈರೆಕ್ಟು ತಗೊಂಡು ಅವರು ಅಲ್ಲಿಂದ ಬೇರೆ ಕಡೆ ಈಗ ಹೊರಗಡೆ ದೇಶ ಕಳಿಸೋದು ಇಲ್ಲ ಯಾವುದಾದ್ರು ಅವರು ನಮ್ಮ ತೋಟಗಾರಿಕೆ ಇಲಾಖೆ ಹೊತ್ತಿಗೆ ಅಲ್ಲಿ ಈ ಥರ ಫ್ರೂಟ್ಸ್ಗಳೆಲ್ಲ ರೈತರ ಹತ್ರ ತಗೊಂಡದನ್ನು ಅದನ್ನು ಮಾರೋ ಥರ ಕೆಲವು ಸರ್ಕಾರದವರು ಆ ಥರ ಮಾಡಿದ್ರೆ ಸ್ವಲ್ಪ ಬೆಲೆ ಸಿಗುತ್ತೆ. ಈಗ ತೆಂಗು ನೋಡಿ ಈಗ 30 ರೂಪಾಯಿ ಇದೆ, 20 ರೂಪಾಯಿ ಬಂತು. ಏನಕ್ಕೆ ಬಂತು ಗೊತ್ತಾಯ್ತಾ ಇಲ್ಲ. ಈಗ ಎಣ್ಣೆ ಬೆಲೆ ತುಂಬ ಎಣ್ಣೆ ಬೆಲೆ ದುಬಾರಿಯಾಗಿದೆ. ಎಣ್ಣೆಯಲ್ಲಿ ಬೆಳೆಯತಕ್ಕಂಥ ಬೆಳೆ ಸೂರ್ಯಕಾಂತಿ ಇರ್ಬೋದು, ಕಡಲೆಕಾಯಿ ಇರ್ಬೋದು, ಈಗ ಕೊಬ್ಬರಿ ಇರ್ಬೋದು, ಈಗ ನಾವು ಬೆಳೆದೋದಕ್ಕೆ ರೈಟ್ ಕಡಿಮೆ, ಎಣ್ಣೆ ಬೆಲೆ ಜಾಸ್ತಿ. ಆಯಿತಾ? ಈಗ ಏನಾಗಿದೆ ಅಂದರೆ ಈಗ ಇಲ್ಲಿ ರೈತರಿಗೆ ಮತ್ತು ವ್ಯಾಪಾರಗಾರರಿಗೆ, ರೈತರಿಗೆ ಅರ್ಧ, ವ್ಯಾಪಾರಗಾರ ಮಾಡೋರಿಗೆ ಅವ್ರಿಗೆ ಅರ್ಧ ಲಾಭ ಆಗಿದೆ. ಮತ್ತು ಸರ್ಕಾರದ ಗಮನಕ್ಕೆ ತರೋದು ಏನಂದರೆ ಅದಕ್ಕೆ ಬೆಂಬಲ ಬೆಲೆ ಕೊಡಬೇಕು. ಸಾವಯವ ಬೆಳೆ ಬೆಳೆಯೋಕ್ಕೆ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಕೊಡಬೇಕು. ಸಾವಯವ ಬೆಳೆ ಬೆಳೀರಿ ಅಂತಾರೆ, ಈಗ ಇಲಾಖೆಯಿಂದ ಯಾವ್ದಾರು ಒಂದು ಸಪೋರ್ಟು. ಈಗ ನನಗೆ 1 ಲಕ್ಷ ಬಂಡವಾಳ ಹಾಕಿ ಏನೋ ಮಾಡಬೇಕು ಅಂದರೆ ಒಂದು 20-25% ಸರ್ಕಾರ ಸಪೋರ್ಟ್ ಮಾಡಿದ್ರೆ ಇನ್ನು ಬಾಕಿ ನಾನು ಹಾಕಿ ಸಾವಯವ ಬೆಳಿತೀವಿ. ನನಗೆ ಇಲ್ಲಿ ಮಾವಿದೆ, ತೆಂಗಿದೆ, ಸಪೋಟ ಇದೆ, ಯಾವುದೇ ಕೆಮಿಕಲ್ ಹಾಕಿಲ್ಲ. ಆಯಿತಾ? ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಇಲ್ಲಾಂದ್ರೆ ಸುಮ್ಮನೆ ಹಂಗೆ ಬಿಟ್ಬಿಡ್ತೀವಿ, ನೀರು ಉಣಿಸ್ತೀವಿ. ಅಷ್ಟರಲ್ಲಿ ಬೆಳೆದೆ ಅಂತ ಬೆಳೆ. ಆಮೇಲೆ ಈಗ ಭೂಮಿ ಕೆಲವು ರೈತರಿಗೆ ಏನಾಗಿದೆ ಅಂತಂದರೆ ಗೌರ್ಮೆಂಟ್ ಗೊಬ್ಬರ ಹಾಕಿ ಹಾಕಿ ಅಭ್ಯಾಸ ಮಾಡಿಬಿಟ್ಟು ಅದು ಹಾಕಲಿಲ್ಲ ಅಂದರೆ ಸರಿಯಾಗಿ ಇಳುವರಿ ಬರಲ್ಲ, ಸರಿಯಾಗಿ ಇಳುವರಿ ಬರಲಿಲ್ಲ ಅಂದರೆ ಅವನು ಹಾಕಿದ ಬಂಡವಾಳ ಬರಲ್ಲ. ಹಿಂಗಾಗಿ ಈಗ ರೈತರೂ ಸಾವಯವ ಬೆಳೆಗೆ ಹೋಗ್ಬೇಕು. ಈಗ ಇಲಾಖೆಯವರು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಿಂದ ಇರ್ಬೋದು, ಯಾವ್ದಾದ್ರು ಒಂದು ಈ ಥರ ಸಾವಯವ ಬೆಳೆಯೋಕ್ಕೆ ಪ್ರೋತ್ಸಾಹ ಕೊಟ್ಟರೆ ಆ ರೈತ ಬೆಳೀತಾನೆ. ನಾವು ಬೆಳೆದ ಏನು ಈ ಮಾವು ಇರ್ಬೋದು, ತೆಂಗಿರ್ಬೋದು, ರಾಗಿ, ಜೋಳ ಏನೇನು, ಆಮೇಲೆ ನಮ್ಮಲ್ಲಿ ತುಂಬ ಮೆಣಸಿನಕಾಯಿ ಬೆಳಿತೀವಿ ಸರ್. ನಾವು 1-2 ಎಕರೆ 3 ಎಕರೆ ಮೆಣಸಿನ ಹಾಕ್ತಿದ್ದೆವು. ಮಡುನಳ್ಳಿಲಿ ಬಂದು ಮೆಣಸಿ ಅಂದರೆ ಪ್ರಸಿದ್ಧ, ಅವು ಮಡುನಳ್ಳಿಗೆ ಹೋದರೆ ಒಳ್ಳೆ ಮೆಣಸಿನ ಸಿಕ್ಕುತ್ತೆ ಅಂತ. ಈಗ ಯಾರು ಬೆಳೆಕಾಯ್ತಾ ಇಲ್ಲ. ಬೆಳೆಕಾಯ್ತಾ ಇಲ್ಲ ಅಂದರೆ ಈಗೆಲ್ಲ ಹೈಬ್ರಿಡ್ ಬಂತು. ನಾವು ನಾಡತ್ತಿ ನಾಡ್ ಮೆಣಸಿನಕಾಯಿ ಅಂತ ನಾವು ಮನೇಲೇ ಒಟ್ಲು ಇಕ್ಕೊಂಡು ಬೀಜ ಹಾಕ್ತಿದ್ದೆವು. 2 ಗಾಡಿ 1-4 ಗಾಡಿ ಮೆಣಸಿನಣ್ಣು ನೋಡಿ ಹಿಂಗೆ ಹಂಚಿನ ಮೇಲೆಲ್ಲ ಒಣ ಹಾಕಿ ಮಾರ್ತಿದ್ದೆವು, ಮೈಸೂರು ತಗೊಂಡೋಗಿ ಮಾರ್ತಿದ್ದೆವು. ಅವತ್ತಷ್ಟು ನೆಮ್ಮದಿ, ಅವತ್ತು 1 ಲಕ್ಷ ಕಾಣ್ತಿರಲಿಲ್ಲ, ಇವತ್ತು 10 ಲಕ್ಷ ಕಾಣ್ತೀವಿ. ಆ 1 ಲಕ್ಷ ಕಾಣ್ತಿದ್ದ ಒಂದು ಸ್ಥಿತಿ ಇವತ್ತಿಲ್ಲ ಸರ್. ಈಗ ದುಬಾರಿ ಖರ್ಚು, ಈಗ ಬೇರೆ ಬೇರೆ ಥರ, ಈಗ ಏನು ಈಗ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ, ವೆಹಿಕಲ್ ಇರಲಿಲ್ಲ. ಬೆಳಗ್ಗೆ ಎದ್ದವರು ವ್ಯವಸಾಯ ಮಾಡ್ತಿದ್ದು, ಸಾಯಂಕಾಲ ಮನೆಗೆ ಹೋಗಿ ಊಟ ಮಾಡಿ ನೆಮ್ಮದಿಗೆ ಮಲಗ್ತಿದ್ದು. ಈಗ ವ್ಯವಸಾಯನೂ ಮಾಡೋಕ್ಕಾಗಲ್ಲ, ಹೊರಗಡೆನೂ ಓಡಾಡೋಕ್ಕಲ್ಲ, ಅಂಥ ಪರಿಸ್ಥಿತಿ ಬಂದಿದೆ. ಈಗ ಏನಂತಂದರೆ ರೈತರಿಗೆ ಸರ್ಕಾರದ ಮಟ್ಟದಲ್ಲಿ ಪ್ರೋತ್ಸಾಹಧನಗಳು ಈ ಥರ ಏನು ಪ್ರೋತ್ಸಾಹಧನ ಅಂತಂದರೆ ನಮಗೇನು ಸಬ್ಸಿಡಿ ಕೊಡಿ ಆ ಥರ ಏನು ಹೇಳ್ತಾ ಇಲ್ಲ ನಾನು. ಈಗ ಯಾವುದೋ ಒಂದು ಬೆಲೆಗೆ ಬೆಂಬಲ ಬೆಲೆ ಕೊಟ್ಟು ಬೆಳೆದ್ರೆ ತುಂಬ ಅನುಕೂಲ ಆಗುತ್ತೆ. ಮುಂದೆ ರೈತನ ಒಳ್ಳೆ ಜೀವನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಬಹಳ ಒಳ್ಳೇದು. ಈಗ ನೀವು ತೆಂಗು ಎಲ್ಲಾ ತರದ ಬೆಳೆಗಳನ್ನ ಬೆಳೀತಾ ಇದ್ರಿ, ಬಾಳೆ ಹಾಕಿದ್ರಿ, ತೆಂಗು ಹಾಕಿದ್ರಿ, ತೋಟದ ಇದೆಲ್ಲ ಮಾಡ್ತಾ ಇದ್ರಿ. ಈಗ ಮುಖ್ಯವಾಗಿ ಯುವಕರಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ವ್ಯವಸಾಯದ ಕಡೆಗೆ ಏನಾದರೂ ಸಲಹೆ ಕೊಡ್ಬೋದಾ ಸರ್? ಅಟ್ರಾಕ್ಟ್ ಮಾಡೋಕ್ಕೆ ಸಲಹೆ ಅಂದರೆ ಏನು ಅಂತಂದರೆ, ಈಗ ಯಾರೇ ಯುವಕರಾದರೂ ಅವ್ರಿಗೆ ತಂದೆ ತಾಯಿ ಇಟ್ಟಿರೋದು ಜಮೀನಿದ್ರೆ ಮಾಡೋಕ್ಕಾಗತ್ತೆ. ಈಗ ನನಗೆ ನಮ್ಮ ತಂದೆ ಹಾಕಿದ ಜಮೀನು ಇದೇ ಜಮೀನು ನಾನು ಮಾಡ್ತಾಯಿದ್ದೀನಿ. ನನ್ನ ಮಗನೂ ಅವನು ITI ಮಾಡ್ಕೊಂಡಿದ್ದಾನೆ, ಅವ್ನಿಗೆ ಯಾವುದು ಕೆಲಸಕ್ಕೆ ಕಳಿಸಿಲ್ಲ. ಹೈನುಗಾರಿಕೆ ಮಾಡ್ತಾಯಿದ್ದೀನಿ ನನ್ನ ಹತ್ರ ನೋಡಿ, ಇಲ್ಲಿ ಕಟಿಂಗ್ ಮಿಷನ್ ಇದೆ, ಸೈಲೇಜ್ ಮಾಡ್ಕೊಂಡಿದ್ದೆ. ಅಂದರೆ ಬಂಡವಾಳ ಹಾಕಿ ಮಾಡಿದ್ರೆ ರೈತಾಪಿ ಜೀವನ ತುಂಬ ಚೆನ್ನಾಗುತ್ತೆ. ಈಗ ಯುವಕರಿಗೆ ಏನು ಸಪೋರ್ಟ್ ಆಗಿ ಹೇಳ್ಬೋದು ಅಂತಂದರೆ, ಈಗ ಏನಿಲ್ಲ, ಈಗ ಕೆಲವು ಈಗೆಲ್ಲ ಈಗ ನಮ್ಮ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡ್ತಿರ್ತೀವಿ ಏನೋ ಈ ಥರ ಕುರಿ ಸಾಕಾಣಿಕೆ ಇದೆ, ಮೀನುಗಾರಿಕೆ ಇದೆ, ಹೈನುಗಾರಿಕೆ ಇದೆ, ಇದನ್ನೆಲ್ಲ ಮಾಡಿ ಅಂತ. ಕೆಲವಷ್ಟು ಯುವಕರಿಗೆ ಏನಾಗಿದೆ, ಬಂಡವಾಳದ್ದು ಕೊರತೆ. ಬಂಡವಾಳ ಒಂದು ಸ್ವಲ್ಪ ಬಂಡವಾಳ ಇಟ್ಕೊಂಡ್ರೆ ಅವನು ಆರಾಮಾಗಿ ತನ್ನ ಕಾಲ ಮೇಲೆ ಇನ್ನೊಬ್ಬರಿಗೆ ಅವರೇ ಇನ್ನೊಂದು 4 ಜನಕ್ಕೆ ಕೆಲಸ ಕೊಟ್ಟು ಅವ್ರಿಗೂ ಸಂಬಳ ಕೊಟ್ಟು ಅವರು ಜೀವನ ಮಾಡುವಂತೆ ಹೇಳ್ತಾ ಇದ್ದೀನಿ. ಈಗ ಜಾಸ್ತಿ ಹೊತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಬದಲು ಯಾವುದೋ ಒಂದಷ್ಟು ಜಮೀನು ಮಾಡೋರಿಲ್ಲ, ಜಾಸ್ತಿ ಜಮೀನವ್ರ ಕಡೆ ನಮಗೊಂದು 4 ಎಕರೆ ಕೊಡಪ್ಪ ಅಂದ್ರೆ ಕೂಡ ಥರ ಇದ್ದಾರೆ ಹಳ್ಳಿಲಿ. ತುಂಬ 20 ಎಕರೆ 30 ಎಕರೆ ಜಮೀನಿದೆ. ಈಗ ನಾನು ಸುಮಾರು ನೋಡಿಲ್ಲ, ಸ್ವಲ್ಪ ಕಾಡು ಥರ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಮಾಡೋಕ್ಕಾಗಲ್ಲ. ಅಂಥ ಕಡೆ ಬಂದು ಸಪೋರ್ಟ್ ತಗೊಂಡು ಒಂದಷ್ಟು ಹೈನುಗಾರಿಕೆ, ಮೀನು, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ಬೋದು. ಜಾಸ್ತಿ ಓದ್ತೇನಾಗಿದೆ ಅಂದರೆ ಒಂದು ಸಿಟಿಗೆ, ಈಗ ನಮ್ಮ ಯುವಕರು ಸಿಟಿಗೆ ಅವಲಂಬಿಸ್ಕೊಂಡಿದ್ದಾರೆ, ಅದನ್ನು ಬಿಟ್ಟು ಹಳ್ಳಿಲೇ ಇದ್ಕೊಂಡು ಮಾಡಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಯುವಕರಿಗೆ ಈಗ ಬಾಳೆ ಬೆಳೀತಾ ಇದ್ರಿ, ಯಾವ ಬಾಳೆ ಹಾಕಿದಿರಿ ಸರ್? ನಾನು ಪಚ್ಚಬಾಳೆ ಹಾಕಿದ್ದೀನಿ ಸರ್, ಟುಶು ಬಾಳೆ ಹಾಕಿದ್ದೀನಿ, ಅಂದರೆ ಟುಶು ಪೈರ್ ಬರುತ್ತಲ್ಲ ಪಚ್ಚಬಾಳೆ ಹಾಕಿದ್ದೀನಿ, ಮತ್ತು ನೇಂದ್ರ ಬಾಳೆ ಹಾಕಿದ್ದೀನಿ ಸರ್. ಈಗ ನಾನು ಟುಶು ಬಾಳೆ ಹಾಕಿರೋದ್ರಿಂದ 1 ಎಕರೆಗೆ 1,200 ರಿಂದ 250 ಗಿಡ ಬೇಕಾಗತ್ತೆ. ಒಂದು ಗಿಡಕ್ಕೆ 13 ರೂಪಾಯಿ ಬೀಳುತ್ತೆ ಸರ್, ಇಲ್ಲಿಗೆ ತಂದು ಕೊಡ್ತಾರೆ. ನಮಗೆ ಹೆಚ್ಚು ಕಮ್ಮಿ 1 ಎಕರೆಗೆ 18,000 ರಿಂದ 20,000 ಖರ್ಚಾಗತ್ತೆ. ಇದಕ್ಕೆ ಸರ್ಕಾರ ಸಹಾಯಧನ ಕೊಡುತ್ತೆ ಸರ್. ಈಗ ನನಗೆ 1 ಎಕರೆಗೆ 40,000 ಸಹಾಯಧನ ಕೊಡುತ್ತೆ. ಪಚ್ಚಬಾಳೆ ಟುಶು ಬಾಳೆ ಹಾಕಿದ್ರೆ 1 ಎಕರೆಗೆ ಸಹಾಯಧನ ಕೊಡುತ್ತೆ. 20,000 ರೂಪಾಯಿ ನಾವು ಗಿಡ ತಂದು ಹಾಕೋಕ್ಕೆ, ಇನ್ನಿಪ್ಪತ್ತು 20,000 ನಮ್ಮ ವ್ಯವಸಾಯಕ್ಕೂ ಆಗುತ್ತೆ ಸರ್. ಅದನ್ನು ನಮ್ಮ ರೈತರು ಉಪಯೋಗಿಸ್ಕೋತಾ ಇಲ್ಲ. ಏನು ಇಲಾಖೆಗೆ ಹೋಗೋದು, ಅಲ್ಲಿಂದ ಏನು ಸರ್ಕಾರ ಸಹಾಯಧನ ಕೊಡುತ್ತೆ. ಈಗ ನಾನು ಈ ಸರಿ ಹೆಚ್ಚು ಕಮ್ಮಿ 80 ರಿಂದ 1 ಲಕ್ಷ ಸಹಾಯಧನ ತಗೊಂಡಿದ್ದೀನಿ ಸರ್ಕಾರದಿಂದ. ಇಲ್ಲಿಗಂಟ ಏನಾಗಿದೆ ಬಂಡವಾಳ, ಅದು ಸರ್ಕಾರದ್ದೇ. ಇನ್ನು ಅದಕ್ಕೆ ಒಂದು ಸ್ವಲ್ಪ ನಾವು ಮೈಗೂಡಿಸಿ ನೀರು ಉಣಿಸಿ ವ್ಯವಸಾಯ ಮಾಡಿದ್ರೆ ನಮಗೆ ಲಾಭ ಇದೆ. ಅಲ್ಲಿ ಏನಕ್ಕೆ ಲಾಭ ಇಲ್ಲ, ನಾವು ಸರಿಯಾದ ರೀತಿ ಅಲ್ಲಿ ವ್ಯವಸಾಯಕ್ಕೆ ತೊಡಸ್ಕಳ್ದೆದ್ದು ಇಲ್ಲಿ ಸ್ವಲ್ಪ ಹೊತ್ತು ಮಾಡೋದು, ಇನ್ನೊಂದು ಕಡೆ ಹೋಗೋದು, ಕೆಲಸ ಮಾಡದೆ ಹೋಗೋಂತಿರೋದು ಸ್ವಲ್ಪ ಲಾಸ್ ಆಗುತ್ತೆ ರೈತರಿಗೆ. ಜೊತೆಗೆ ಸ್ವಲ್ಪ ಬೆಲೆ ಹೇಳ್ದಲ್ಲ, 20 ರೂಪಾಯಿ ಬಾಳೆ ತಗೊಂಡ್ರೆ ಅಂಗಡಿಯವ್ರು 40 ರೂಪಾಯಿ ತಗೋತಾರೆ, ನಮ್ಗೆ 20 ರೂಪಾಯಿ ಇರುತ್ತೆ. ಅದ್ರ ಬೆಂಬಲ ಬೆಲೆ ಜಾಸ್ತಿ ಕೊಡಬೇಕು. ಪಚ್ಚಬಾಳೆಯಿಂದ ಹಾಕೋದ್ರಿಂದ, ನೇಂದ್ರ ಬಾಳೆ ಹಾಕೋದ್ರಿಂದ, ಟುಶು ಬಾಳೆ ಹಾಕೋದ್ರಿಂದ ಸರ್ಕಾರದ ವತಿಯಿಂದ ತುಂಬ ಸಹಾಯಧನ ಇದೆ. ಅದನ್ನು ನಮ್ಮ ರೈತರು ಅದನ್ನು ಇಲಾಖೆ ನಾವು ನಂಜನಗೂಡಿಗೆ ಹೋದಾಗಲೋ ಇನ್ನು ಯಾವುದೋ ನಮ್ಮ ತಾಲೂಕು ಬರುತ್ತೆ, ನಂಜನಗೂಡಿಗೆ ಬರುತ್ತೆ, ಅಲ್ಲಿ ಇಲಾಖೆಗೆ ಹೋದಾಗ ಅಲ್ಲಿಂದ ಸಹಾಯಧನ ಸಿಗುತ್ತೆ. ರೇಷ್ಮೆ ಬೆಳೆ ಬೆಳೀತಿದ್ರೆ ಸರ್, ಒಂದೊಬ್ಬ ರೈತರಿಗೆ 2 ಲಕ್ಷದಿಂದ 3 ಲಕ್ಷ ಮನೆ ಕಟ್ಟೋಕ್ಕೆ ಸಹಾಯಧನ ಇದೆ. ಆಮೇಲೆ ಅದು ನಾವೇನು ರೇಷ್ಮೆ ಕಡ್ಡಿ ಹಾಕ್ತೀವಲ್ಲ, ನಾಟಿ ಮಾಡೋವರೆಗೂ ಸಹಾಯಧನ ಇದೆ. ಅದನ್ನು ನಾವು ರೈತರು ಏನು ಮಾಡಬೇಕು ಅಂದರೆ ಇಲಾಖೆಗೆ ಹೋಗಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಮ್ಮ ಜಮೀನಿಗೆ ಮಾಡ್ತೇವೆ ಸರ್, ನೀವು ಸಹಾಯಧನ ಮಾಡಿ ಮಾಡ್ತಾರೆ. ಅದನ್ನು ನಮ್ಮ ರೈತರು ಕೆಲವರು ಉಪಯೋಗಿಸ್ಕೋತಾರೆ, ಕೆಲವರು ಉಪಯೋಗಿಸ್ಕೋತಿಲ್ಲ. ಅದನ್ನು ಉಪಯೋಗಿಸ್ಕೊಂಡು ರೈತರು ಇನ್ನೂ ಹೆಚ್ಚಿನ ರೀತಿ ಬೆಳೆಯೋಕ್ಕೆ ಅವಕಾಶ ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನು ಉಪಯೋಗಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ತಿಳಿಸ್ತೀನಿ ಸರ್. ಬಸವರಾಜಪುರ, ನೀವು ತೆಂಗಿನ ಇದನ್ನು ಕೂಡ ಮಾಡಿದಿರಿ, ಸುಮಾರು 200 ಚಿಲ್ಲರೆ ತೆಂಗು ಹಾಕಿದಿರಿ ಅಂತ ಹೇಳಿದಿರಿ, ಈಗ ಅದ್ರ ಬೆಳೆ ಬಗ್ಗೆ ಹೇಳಿ ಸರ್. ತೆಂಗು ದೀರ್ಘಕಾಲ ಬೆಳೆ ಸರ್. ನಮ್ಮ ಹತ್ರ ಒಂದು 35 ವರ್ಷದಿಂದ 45 ವರ್ಷದ ತೆಂಗಿನ ಮರ ಇದೆ, ಒಳ್ಳೆ ಬೆಳೆ ಬರ್ತಾ ಇದೆ ಸರ್. ಒಂದು 10 ವರ್ಷದಿಂದ ನುಸಿ ರೋಗ ಅಂತ ಬಂದಿತ್ತು, ಈಗಿಲ್ಲ. ನಮ್ಮ ಮಾರುಕಟ್ಟೆ ಏನಾಗಿದೆ ಅಂದ್ರೆ ಆ ತಾಲೂಕಲ್ಲಿ ಎಲ್ಲ ಥರ ತಗೊಳ ಅಂತ ಒಂದು ಆ APMC-ನೋ RMC-ನೋ ಮಾರುಕಟ್ಟೆ ಮಾಡಬೇಕು ಸರ್. ಆ ಡೈರೆಕ್ಟು ರೈತ ತಗೊಂಡೋಗಿ ಆ ತಾಲೂಕಲ್ಲಿ ಏನು RMC ಇದೆ ಅಲ್ಲಿ ತಗೊಂಡು ಹೋಗ್ಬೋದು. ನಮಗೆ ಅಲ್ಲಿಂದ ಅವರು ಮುಂದೆ ಇನ್ನು ಅವ್ರದ್ದೇನು ಜವಾಬ್ದಾರಿ ಇರುತ್ತೆ ಮೇಲ್ಮೈಯಲ್ಲಿ ಹೊರಗಡೆ ಟ್ರಾನ್ಸ್ಪೋರ್ಟಿಂಗ್ ಮಾಡೋದು ಅದನ್ನು ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲಿ ಏನಾಗಿದೆ, ತಮಿಳ್ನಾಡಿಗೆ ಕಾಯೆಲ್ಲ ಹೋಗ್ಬೇಕು, ಅದಕ್ಕೆ ಒಬ್ಬ ದಲ್ಲಾಳಿ ಇರ್ತಾನೆ. ಯಾರ್ಯಾರು ತೋಟ ಇರುತ್ತೆ ಸರ್ ತೆಂಗು ಕೊಡ್ತೀರಾ, ಇನ್ನು ನಾನೇನು ಮಾಡ್ತೀನಿ ಅಂದರೆ ನಂದೊಂದು 5,000 ಕಾಯಿ ನಾನು ತಮಿಳ್ನಾಡಿಗೆ ತಗೊಂಡೋಗೋಕೆ ಬರಲ್ಲ, ತಗೊಂಡೋದ್ರೆ ನಂಗೆ ಭಾಷೆ ಬರಲ್ಲ. ಅಲ್ಲಿಗೆ ಹೋದ್ಮೇಲೆ ಇಷ್ಟ ಸರ್ ರೈಟು, ಆ ಕ್ವಾಲಿಟಿ ಕಡಿಮೆ, ಕ್ವಾಂಟಿಟಿ ಕಡಿಮೆ ಅಂತ ಅದು ರೈತನಿಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಸರ್ಕಾರ ಏನು ಮಾಡ್ಬೇಕು ಅಂದ್ರೆ ಆ ತಾಲೂಕಲ್ಲಿ ತೆಂಗು ಬೆಳೆ ಇರ್ಬೋದು, ಸ್ಥಳೀಯವಾಗಿ ಆ ತಾಲೂಕು. ಈಗ ನಮ್ಮ ಬಂದು ನಂಜನಗೂಡು ತಾಲೂಕು ಅಂದರೆ ನಂಜನಗೂಡಲ್ಲಿ ಸ್ಥಳೀಯವಾಗಿ RMC ಇದೆ. ಇದ್ರೆ ಎಲ್ಲನೂ ತಗೊಂಡು ತಗೊಳ್ಳೋ ಥರ ಅದೊಂದು ವ್ಯವಸ್ಥೆ ಇಲ್ಲ. ಆ ಥರ ವ್ಯವಸ್ಥೆ ತಾಲೂಕಲ್ಲಿ ತೆಂಗು ತಗೊಳ್ಳತ್ತರ, ಕೊಬ್ಬರಿ ತಗೊಳ್ಳತ್ತರ, ಮಾವು ತಗೊಳ್ಳತ್ತರ, ಏನು ರೈತರು ಏನೇನು ಬೆಳೆ ಬೆಳೀತಾರೆ ಅದಕ್ಕೆ ಸ್ಥಳೀಯ ತಾಲೂಕಿನಲ್ಲಿ ಮಾರುಕಟ್ಟೆಗಳನ್ನ ಮಾಡಿದ್ರೆ ಆ ರೈತನಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಅಂದರೆ ನಾವು ತಗೊಂಡೋದ ಬೆಲೆಗೂ ಈಗ ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಕಡಿಮೆ ಆಗಿರುತ್ತೆ, ದಲ್ಲಾಳಿಗಳ ವ್ಯವಸ್ಥೆ ಇರಲ್ಲ. ಆ ಥರ ಮಾಡಿದ್ರೆ ಸರ್ಕಾರ ಮತ್ತು ನಮ್ದು ಏನಿದೆ ಇಲಾಖೆ ಅದನ್ನು ಆ ತಾಲೂಕಲ್ಲಿ ಮಾಡಿದ್ರೆ ಆ ರೈತನಿಗೆ ತೆಂಗು ಬೆಳೆಗೆ ಅನುಕೂಲ ಆಗುತ್ತೆ ಸರ್. ಆಮೇಲೆ ತೆಂಗು ನಾವು ಬಿಡಿಸಿ ತೆಂಗು ಕೊಡ್ತೀವಿ. ಆಮೇಲೆ ಇಲ್ಲಿ ತಾಲೂಕಲ್ಲಿ ಒಂದು ಇದು ಮಾಡಬೇಕು ಸರ್, ಏನು ತೆಂಗಿನ ನಾರದ್ದು ಫ್ಯಾಕ್ಟ್ರಿ. ಈಗ ನಾವೆಲ್ಲ ಏನು ಮಾಡ್ತೀವಿ, ಸುಮ್ಮನೆ ಮರದಗೆಡೆಯಲ್ಲಿ ಇಟ್ಟು ನಾವೇನು ಗೊಬ್ಬರ ಆಗುತ್ತೆ ಇಬ್ಬಿಡಿ, ಇಲ್ಲ ಸೌದೆಗೆ ಉಪಯೋಗಿಸ್ಕೋತೀವಿ. ಈಗ ಪ್ರತಿ ನಮ್ಮದೇನು ಗರಿ ಇರುತ್ತೆ, ಮೊದಲು ಎಲ್ಲ ಜನ ನಮ್ಗೆ ಒಂದು 50 ಗರಿ 100 ಗರಿ 200 ಗರಿ ಕೊಡಿ ಅಂತಿದ್ರು. ಈಗ ಒಬ್ಬರು ಒಂದು ಗರಿ ಕೇಳಲ್ಲ, ಎಲ್ಲ ಸೀಟ್ ಹಾಕೋತಾರೆ, ಎಲ್ಲ ಹಂಚಾಕೋತಾರೆ. ಆ ಗರಿನ ನಾವು ದುಡ್ಡು ಕೊಟ್ಟು ಎತ್ತು ಒಂದು ಕಡೆ ಹಾಕಿ ವೇಸ್ಟ್ ಮಾಡ್ತಾಯಿದ್ವಿ. ಹಂಗಾಗಿ ಆ ತಾಲೂಕಲ್ಲಿ ಈ ಭಾಗದಲ್ಲೆಲ್ಲ ಸ್ವಲ್ಪ ತೆಂಗು ಹೆಚ್ಚಿನ ರೈತರು ಬೆಳೆಯೋದ್ರಿಂದ ಇಲ್ಲಿ ಒಂದು ತೆಂಗಿನ ನಾರಿನ ಫ್ಯಾಕ್ಟ್ರಿ ಉತ್ಪನ್ನ ಮಾಡೋ ಅಂತ ಒಂದು ಫ್ಯಾಕ್ಟ್ರಿ ಸರ್ಕಾರ ಮಾಡಬೇಕು. ಅದಾದರೆ ಅದೇನು ನಮ್ಮ ಬೇಡದ ಪದಾರ್ಥನ ಅಲ್ಲಿ ಉಪಯೋಗಿಸ್ಕೋಬೋದು. ಆ ಮಾರುಕಟ್ಟೆಯನ್ನು ಆ ಸ್ಥಳೀಯ ತಾಲೂಕಿನಲ್ಲಿ ತೆಂಗು ತಗೊಳ ಅಂತ ಸರ್ಕಾರ ಅದನ್ನು ಮಾಡಿದ್ರೆ ತುಂಬ ತೆಂಗು ಬೆಳೆಗೆ ಬೆಲೆ ಸಿಗುತ್ತೆ. ಆಮೇಲೆ ಇನ್ಯಾರೋ ಅಲ್ಲಿಂದ ತಗೊಳ ಅಂತ ಏನು ಫಲಾನುಭವಿಗಳು ಅಲ್ಲಿಂದ ತಗೊಳ್ಬೋದು. ಒಂದು ಮಧ್ಯವರ್ತಿ ಅಂಗಡಿಗೆ ಹೋಗಂಗಿಲ್ಲ, ಅವ್ನು 10 ರೂಪಾಯಿ ಕಾಯಿ ತಗೊಂಡು 20 ರೂಪಾಯಿ ಮಾರಂಗಿಲ್ಲ. ಈಗ ನನ್ನ ಹತ್ರ 20 ರೂಪಾಯಿ ತಗೊಂಡು ಸರ್ಕಾರ ಏನು ಮಾಡೋದು, ಒಬ್ರಿಗೆ ಯಾರಿಗೋ ತೆಂಗು ಬೇಕಾದ ಅಂತ ಜನಗಳಿಗೆ 1-2 ರೂಪಾಯಿ 3 ರೂಪಾಯಿ ಏನು ಅದಕ್ಕೆ ಏನೇನು ಪ್ರೊಸೆಸ್ ಇರುತ್ತೆ ಖರ್ಚು ವೆಚ್ಚ ಇಟ್ಕೊಂಡು ಮಾಡಿದ್ರೆ ಆ ಸ್ಥಳೀಯ ಕಾಯಿ ತಕ್ಕಳವ್ರಿಗೂ ಅನುಕೂಲ ಆಗುತ್ತೆ, ಬೆಳೆದಂತ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್. ಈ ಚೆಂಡು ಹೂನು ಕೂಡ ಬೆಳೀತಾ ಇದ್ರಿ, ಇದ್ರ ಮಾರುಕಟ್ಟೆ ಮತ್ತು ಬೆಳೆಯುವ ಕ್ರಮ ಹೇಗೆ ಸರ್? ಚೆಂಡು ಬಂದು ಇತ್ತೀಚೆಗೆ ಒಂದು 7-8 ವರ್ಷದಿಂದ ನಮ್ಮಲ್ಲಿ ಬಣ್ಣಕ್ಕೆ ಹೋಗುತ್ತೆ ಅಂತ ಫ್ಯಾಕ್ಟ್ರಿ ಮಾಡ್ಕೊಡಿದೆ ಸರ್. ಆ ತಾಲೂಕಲ್ಲಿ ಗುಂಡ್ಲಿಪೇಟೆ ತಾಲೂಕಲ್ಲಿ ಫ್ಯಾಕ್ಟ್ರಿ ಮಾಡುತ್ತೆ, ಒಂದು ಕಂಪ್ನಿಯವರು ಬಂದು ಬೀಜ ಕೊಡ್ತಾರೆ ಸರ್. ಅವರು ಬೀಜನ ಅವರೇ ಕೊಡ್ತಾರೆ, ಮತ್ತು ಮೆಡಿಷನು ಅವರೇ ಕೊಡ್ತಾರೆ, ಗೊಬ್ಬರನೂ ಕೊಡ್ತಾರೆ. ಈಗ ಅಲ್ಲಿ ಏನಾಗಿದೆ ಅಂದರೆ ಕೆಜಿಗೆ 7-8 ರೂಪಾಯಿಗೆ ತಗೋತಾರೆ ಸರ್. ನಾವು ಅದು ಲಾಸ್ ಏನಿಲ್ಲ ಅಂದರೆ, ಈಗ ನಮಗೆ ಏನಾಗಿದೆ ಅಂತಂದರೆ ಒಳ್ಳೆ ಇಳುವರಿ ಬರಬೇಕು. ಇಳುವರಿ ಬರಬೇಕು ಅಂದರೆ ಟೈಮ್ ಸರಿಯಾಗಿ ವ್ಯವಸಾಯ ಮಾಡಬೇಕು, ಗೊಬ್ಬರ ಆಗಬೇಕು, ನೀರು ಉಣಿಸ್ಬೇಕು, ಆಯಿತಾ? ಅದಕ್ಕೆ ಏನೇನು ಮಾಡಬೇಕು ಮಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಅದು 3 ತಿಂಗಳು ಬೆಳೆ. ಈಗ ನನಗೇನಾಗಿದೆ ಅಂತಂದರೆ ನೆಕ್ಸ್ಟ್ ಏನೋ ಬೆಳೆ ಬೆಳೆಯೋಕ್ಕೆ 3 ತಿಂಗಳು ವೇಸ್ಟ್ ಆಗುತ್ತೆ ಅಂತ ಚೆಂಡು ಮಲ್ಲಿಗೆ ಹಾಕಿದ್ದೀನಿ. ಆ 3 ತಿಂಗಳಿಗೆ ನಮಗೆ ಹೆಚ್ಚು ಕಮ್ಮಿ ಒಂದು 6-7 ರೂಪಾಯಿಗೆ ಹೋದ್ರೂ ಒಂದು ಎಕರೆಗೆ 5-6 ಟನ್ ಬೆಳೆದ್ರೆ ಸಾಕು, ಒಂದು 30-40 ಸಾವಿರ ಬರುತ್ತೆ. ಒಂದು 15,000 ಖರ್ಚಾದರೂ ಇನ್ನೊಂದು 20-25 ಸಾವಿರ ದುಡ್ಡು ಉಳಿಯುತ್ತೆ. ಅದು ಮಾರುಕಟ್ಟೆ ಗುಂಡ್ಲಿಪೇಟೆಯಲ್ಲಿ ಇರೋದ್ರಿಂದ ಅವರೇ ಬಂದು ಇಲ್ಲೇ ಬಂದು ತಗೋತಾರೆ. ನಮ್ಮ ಏನು ಸಾಯಂಕಾಲ ಚೆಂಡು ಹೂವು ಕೂದಿಡ್ತೀವಿ, ಇಲ್ಲೇ ಬಂದು ಅಲ್ಲೇ ಪೇಮೆಂಟ್ ಹೋಗೋದ್ರಿಂದ ಆ ಚೆಂಡು ಹೂವು ತುಂಬ ಅನುಕೂಲ ಇದೆ ಸರ್. ಆದರೆ ಮೊದಲೇ ಫಿಕ್ಸ್ ಆಗಿದೆ ರೈಟು, ಅದು ಸರಿ, ಯಾವುದೇ ಬೆಲೆಗೂ ಫಿಕ್ಸ್ ಆಗ್ಬಿಡ್ಬೇಕು. ನಮ್ಮ ಶ್ರಮದಿಂದ ನಾವು ಬೆಳಿತೀವಿ. ಇಗತ್ತಿಗೆ ರೈಟ್ ಫಿಕ್ಸ್ ಇಲ್ಲ, ಜೋಳಿಗೆ ರೈಟ್ ಫಿಕ್ಸ್ ಇಲ್ಲ, ಕಾಯಿಗೆ ರೈಟ್ ಫಿಕ್ಸ್ ಇಲ್ಲ. ನಾವು ಏನು ಆ ಮಾರುಕಟ್ಟೆಗೆ ತಗೊಂಡು ಹೋದಾಗ ಫಿಕ್ಸು. ಈ ಚೆಂಡು ಹೂವು ಏನಾಗಿದೆ ಅಂದರೆ 7 ರೂಪಾಯಿ ಕೊಡ್ತೀನಿ, ಬೀಜ ಹಾಕಿ ಸರ ಅಂತಾರೆ. ಬೀಜ ಕೊಟ್ಟವ್ರೆ ಅದನ್ನೆಲ್ಲ ಹೂ ಬಂದಾಗೆ ಅದು ಇಟ್ಕೊಳ್ಳೋದು, ಡಿಟೆಕ್ಟ್ ಮಾಡ್ಕೊಳ್ಳೋದು. ಈಗ ಗೊಬ್ಬರ ಔಷಧಿ ಏನು ಬೀಜ ಕೊಟ್ಟಿದ್ರು ಅದರ ಅಮೌಂಟ್ನ ನಾನು ಹೂ ಕೊಟ್ಟಾಗ ಉಪಯೋಗಿಸ್ಕೋತಾರೆ. ಅದನ್ನು ನೋಡಿದ್ರೆ ನಮಗೆ ಚೆಂಡು ಮಲ್ಲಿಗೆನು ಉಪಯೋಗ ಆಗ್ತದೆ, ಯಾಕಂದರೆ ಅದಕ್ಕೊಂದು ಬೆಲೆ ಫಿಕ್ಸ್ ಮಾಡಿರ್ತಾರೆ. ಅದೇ ಥರ ತೆಂಗಿರ್ಬೋದು, ಬಾಳೆ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಸರ್ಕಾರ ಫಿಕ್ಸ್ ಮಾಡಬೇಕು ಸರ್. ಆಗ ನಾನು ಫಿಕ್ಸ್ ಮಾಡಿದ್ರೆ ನನಗೆ ಗೊತ್ತಿರುತ್ತೆ, ನಾನು ಒಂದು 20-30 ಕ್ವಿಂಟಲು ರಾಗಿ ಬೆಳೆದ್ರೆ ನನಗೆ ಇಷ್ಟು ಖರ್ಚಾಗುತ್ತೆ, ನನಗೆ ಇಷ್ಟು ದುಡ್ಡು ಉಳಿಯುತ್ತೆ ಅಂತ ಗೊತ್ತಾಗುತ್ತೆ. ಏನು ಮಾಡಲ್ಲ. ಈಗ ನಾ ಈ ವರ್ಷ ಏನು ಮಾಡಿದ್ದೀನಿ, ಯಾರು ರಾಗಿ ಕೇಳ್ಬಿಟ್ಟು 50 ಕ್ವಿಂಟಲ್ ರಾಗಿ ಬೆಳೆದಿರ್ತೀನಿ? ಕೇಳೋರೇ ಇಲ್ಲ. ನಾನು ಮಾರದ ಮೇಲೆ ಅದನ್ಸಿಜನು. ಈಗ ನಮಗೇನಾಗುತ್ತೆ ಅಂದರೆ ಡಿಸೆಂಬರ್ ಜನವರಿಗೆಲ್ಲ ರಾಗಿ ಎಲ್ಲ ನಾವು ಒಗ್ಗೂಡಿಸಿ ಒಂದು ಕಡೆ ಶೇಖರಣೆ ಮಾಡಿರ್ತೀವಿ ಸರ್. ಪುನಃ ಈ ಮಾರ್ಚಿಗೆ ನಮಗೆ ಮುಂಗಾರು ವ್ಯವಸಾಯದ ಖರ್ಚು ಬೇಕಲ್ಲ, ಮಾರ್ಕೆಟ್ ತಗೊಂಡು ಹೋಗ್ತೀವಿ. ಆಗ 1,500, 1,600, 1,700 ಕ್ಲೀನಿಂಗ್ ಇಲ್ಲ. ಈಗ ನಾವೇ ರಾಗಿ ಬೆಳೆದಾಗ ಮಳೆ ಹೋಗ್ಬಿಟ್ಟು ಸ್ವಲ್ಪ ಕಲರ್ ಡಿಮ್ ಆಗಿರುತ್ತೆ. ಕಲರ್ ಡಿಮ್ ಆದಾಗ ಏನಾಗುತ್ತೆ ಅಂದರೆ ಕಪ್ಪು ರಾಗಿ ಇದು ಜಾಸ್ತಿ ಇಷ್ಟಪಡಲ್ಲ ಅಂತ ಈ ದಲ್ಲಾಳಿಗಳ ಒಂದು ಬೆಲೆ ಕುಸಿತ ಮಾಡ್ತಾರೆ ಸರ್. ಹಾಗಾಗಿ ಒಂದು ಫಿಕ್ಸ್ ಮಾಡಿದ್ರೆ ಈಗ ಏನು ಎಲ್ಲ ದೇಶಕ್ಕೆ ಪ್ರಜೆಗಳಿಗೆ ಏನು ಬೇಕು ಆಹಾರ ಧಾನ್ಯಗಳ ಬೆಳೆ ಅಂತ ಒಂದು ಇದು ರೈತರಿಗಿದೆ. ಅದೇ ಬೆಲೆ ಇಲ್ಲದ್ರಿಂದ ನಾವು ಯಾವ್ದು ಬೆಳಿಬೇಕು, ಯಾವ್ದು ಬೇಡ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋ ಒಂದು ಗೊಂದಲದಿಂದ ರೈತರು ಹಾಕಿದ್ರೆ ಎಲ್ಲ ಟೊಮಾಟೊ ಹಾಕ್ಬಿಡ್ತಾರೆ, ಹಾಕಿದ್ರೆ ಎಲ್ಲ ಬದನೆ ಹಾಕ್ತಾರೆ. ಟೊಮಾಟೊ ಹಾಕಿದ ತಕ್ಷಣ 1 ರೂಪಾಯಿ ಆಗುತ್ತೆ. ಆ ವರ್ಷ ಏನು ಮಾಡ್ತಾರೆ, ನಾನೇ 1 ವರ್ಷ 10,000 ಗಿಡ ಹಾಕಿ 1 ಲಕ್ಷ ಖರ್ಚು ಮಾಡಿದೆ, 2 ರೂಪಾಯಿ. ಆ 2 ರೂಪಾಯಿ ಕುಯ್ಯೋಕ್ಕೂ ಆಗಲ್ಲ, ಟ್ರಾನ್ಸ್ಪೋರ್ಟಿಗೂ ಆಗಲಿಲ್ಲ. ದಿನ 100 ಟ್ರೈ ಆಗ್ತಿದ್ದು, 100 ಟ್ರೈ ತಗೊಂಡೋದ್ರೆ ಇಲ್ಲ ಸರ್ ಅದು 200 ರೂಪಾಯಿ ಬಾಡಿಗೆ ನನಗೆ ಕೊಡಬೇಕು ಅಂತ ಹೇಳೋನು, ಇಲ್ಲ 500 ಬಿತ್ತು ಅಂತ ಹೇಳೋನು. ಹಂಗಾಗಿ ಪುನಃ ಪ್ರತಿ ವರ್ಷ ಲಾಸ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ಅದನ್ನು ಬಿಟ್ಟು ಯಾರು ಒಂದು ಹಾಕ್ತಾರೆ ಅದನ್ನೇ ಹಾಕ್ತಾರೆ, ಇಲ್ಲಾಂದ್ರೆ ಹಾಕಲ್ಲ. ಎಲ್ಲ ತರಕಾರಿ ಬೆಲೆ, ಟೊಮೊಟೊ, ಬದನೆ, ಮೆಣಸಿ, ಮತ್ತೇನು ನಾವು ಇವೆಲ್ಲ ಬೀನಿಸ್ ಎಲ್ಲ ಹಾಕ್ತಿದ್ವು ಸರ್ ಇತ್ತೀಚೆಗೆ, ಮೊದಲೆಲ್ಲ ಬೀನಿಸ್ ಅವೆಲ್ಲ ಹಾಕ್ತಿದ್ವು. ಬೆಂಬಲ ಬೆಲೆ ಇಲ್ಲ ಸರಿಯಾದ ಬೆಲೆ ಮೊದಲೇ ಫಿಕ್ಸ್ ಮಾಡಿದವರೆ ರೈತನಿಗೆ ಯಾವುದೇ ಬೆಳೆ ಮಾಡಿದ್ರು ತುಂಬ ನಷ್ಟ ಆಗುತ್ತೆ ಸರ್. ಅದಕ್ಕೆ ಸ್ಥಳೀಯವಾಗಿ ಮಾರ್ಕೆಟ್ ಇರಬೇಕು, ಸ್ಥಳೀಯವಾಗಿ ರೈಟ್ ಫಿಕ್ಸ್ ಮಾಡಿಬಿಡ್ಬೇಕು ಸರ್ಕಾರ, ಇಂಥ ಬೆಳೆ ಬಾಡಿದ್ರೆ ಇಂಥ ಎಷ್ಟು. ಆಗ ನಾವು ಅಲ್ಲಲ್ಲಿಗೆ ನಮ್ಮದೊಂದು ಗ್ರಾಮ ಇದೆ ಸರ್ ಮಡೂರಳ್ಳಿ ಅಂತ, ಆ ಗ್ರಾಮದಲ್ಲಿ 100-200 ಜನ ರೈತರಿದ್ದೀವಿ. ನಾವೇನು ಮಾಡ್ತೀವಿ, ಜಮೀನಿರೋರು ಬೇಕಾದ್ರೆ ಆ ಥರ ಮಾತಾಡ್ಕೋಬೋದು, ನೀವು 1-2 ಜನ ರಾಗಿ ಹಾಕ್ರಪ್ಪ, ನಾವು 1-2 ಜನ ಜೋಳ ಹಾಕೋಪ್ಪ, ನಾವು 1-2 ಜನ ಚೆಂಡು ಹೂವು ಹಾಕೋಣ. ಈ ಥರ ಮಾಡಿದ್ರೆ ಎಲ್ಲ ಬೆಳೆನೂ ಆ ಊರಲ್ಲೇ ಬೆಳ್ಕೊಂಡಾಗಾಯ್ತು, ಅದಕ್ಕೆ ಬೆಲೆ ಅದಕ್ಕೆ ಸಿಗುತ್ತೆ, ಇದಕ್ಕೆ ಬೆಲೆ ಇದಕ್ಕೆ ಸಿಗುತ್ತೆ. ಈ ಥರ ಒಂದು ಆಗಬೇಕು. ಅಂದರೆ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಸಾಕಷ್ಟು ಲಾಭ ಪಡ್ಕೊಳ್ಬಹುದು ರೈತರು ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಸರ್. ಮಿಶ್ರ ಬೆಳೆ ಏನು ಮಾಡ್ತಿದ್ವು ಅಂದರೆ ಅಂತರ ಬೆಳೆ. ಈಗ ನಾವು ಮೊದಲೆಲ್ಲ ಏನು ಮಾಡಿದ್ವು, ಹತ್ತಿ ಹಾಕ್ತಿದ್ದಾಗ ಸುತ್ತ ನಾವು ಒಳಗಡೆ ಅಲಸಂದೆ ಹಾಕ್ತಿದ್ವು ಸರ್. ಏನು ಹತ್ತಿ ಕುಳಿ ಯಾವುದು ಒಂದು ಗಿಡ ಹೋಗುತ್ತಲ್ಲ ಅಲ್ಲಿಗೆ ಅಲಸಂದೆ ಹಾಕೋದು, ಆಮೇಲೆ ಅರಳು, ಅರಳೆಣ್ಣೆ ಮಾಡ್ತೀವಲ್ಲ ತಲೆಗೆ ಕೈ ಎಣ್ಣೆ ಅಂತೀವಲ್ಲ, ಆ ಅರಳೆಲ್ಲ ಹಾಕ್ತಿದ್ವು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅರಳು ಹಾಕೋದು, ಅಲಸಂದೆ ಹಾಕೋದು, ಉದ್ದ ಹಾಕೋದು, ಹಸ್ರು ಹಾಕೋದು ಮಾಡ್ತಿದ್ವು. ಅದೇನಾಗಿದೆ ಈಗ, ಹಂದಿ ನಮ್ಮಲ್ಲಿ ಸ್ವಲ್ಪ ಕಾಡಂದಿಗಳು ತುಂಬ ಜಾಸ್ತಿ, ಅದೆಲ್ಲ ಬಂದು ಅದನ್ನೇ ನೋಡೋದು, ಏನು ಅಲಸಂದೆ ಹಸಿರು ಉದ್ದು ಅಲಸಂದೆ ಇದನ್ನೇ ನೋಡೋದ್ರಿಂದ ಅದನ್ನು ಬೆಳೆಯೋಕ್ಕಾಯ್ತಿಲ್ಲ. ಮೊದಲು ಮನೆಗೆ ನಾವು ಉಪ್ಪು ಒಂದು ಬಿಟ್ಟರೆ, ಬೆಲ್ಲ, ಟೀ, ಸೋಪು ಈ ಥರ ಕೆಲವು ಪದಾರ್ಥಗಳು ಬಿಟ್ಟರೆ, ಸೋಪು ಆ ಥರ ಕೆಲವು ಈ ಥರ ಬಿಟ್ಟರೆ ರಾಗಿ ಬೆಳೀತಿದ್ದೋ, ಜೋಳ ಬೆಳೀತಿದ್ದೋ, ಮೆಣಸಿಕಾಯಿ ಬೆಳೀತಿದ್ದೋ, ಹುಣಸೆಹಣ್ಣು ಬೆಳೀತಿದ್ದೋ, ಹಸರು ಹಲಸಂದೆ ಏನು ಕಾಳಿ ಕಡ್ಡಿ ಎಲ್ಲ ನಮ್ಮ ಜಮೀನಲ್ಲಿ ಬೆಳೀತಿದ್ದೋ. ಬೆಳೆದು ಮಿಕ್ಕದ್ದು ನಾವು ಮಾರುಕಟ್ಟೆಗೆ ಹಾಕ್ತಿದ್ದೋ. ಈಗ ನಾವು ಬೆಳಕ ಆಯ್ತಾ ಇಲ್ಲ, ಊಟಕ್ಕೆ ರಾಗಿ ಬೆಳ್ಕೊತೀವಿ, ಆಮೇಲೆ ನಮ್ದೆಲ್ಲ ಚಾನಲ್ ಏರಿಯಾ ಇಲ್ಲ ಸರ್, ಹಂಗಾಗಿ ನಮ್ಮ ಭತ್ತ ಎಲ್ಲ ಬೆಳೆಕಾಯ್ತಾ ಇಲ್ಲ. ನಾವೇನು ಬೆಳ್ಕೊತೀವಿ, ಮನೆಗೆ ರಾಗಿ ಜೋಳ ಈ ಥರ ಬೆಳ್ಕೊತೀವಿ, ಕಾಳು ಕಡ್ಡಿ ಹಾಕ್ತೀವಿ ಸರ್. ಅದು ಅದೇ ಕೈ ಸಿಗೋವರೆಗೂ ಹೇಳೋಕ್ಕಾಗಲ್ಲ, ಅಂದರೆ ಹಂದಿಗಳದ್ದು ಕಾಡು ಹಂದಿಗಳ ಕಾಟ ಇರೋದ್ರಿಂದ ಸಾಮಾನ್ಯವಾಗಿ ಹಂದಿ ಈಗ ಹತ್ತಿ ಹಾಕ್ತಿಲ್ಲ, ಹತ್ತಿ ಕಾಯಿನೇ ತಿಂತಿದ್ದ, ಸ್ವೀಟ್ ಇರುತ್ತೆ. ಈಗ ಎಲ್ಲ ಹೈಬ್ರಿಡ್ ಹತ್ತಿ, ಮೊದಲು ಏನು ನಾಡತ್ತಿ ಅಂತ ಹಾಕ್ತಿದ್ದು ಆಗ ಸ್ವೀಟ್ ಇರಲಿಲ್ಲ, ಹತ್ತಿ ಕಾಯಿನೇ ಮುಡ್ತಿರಲಿಲ್ಲ. ಈಗ ಈ ಮೈಕೋ ಸೀಡ್ಸು ಅದು ಇದು ಹೈಬ್ರಿಡ್ ಹತ್ತಿ ಬಂದು ಏನಾಗಿದೆ ಅಂದರೆ ಸ್ವೀಟ್ ಇದೆ, ಅದು ಹತ್ತಿ ಕಾಯಿನೇ ತಿನ್ಕೋತವೆ. ಹಾಗಾಗಿ ಹತ್ತಿ ಬೆಳೆಯೋಕ್ಕೂ ಕಾಡು ಪ್ರಾಣಿಗಳಿಂದ ಕಷ್ಟ ಆಗಿದೆ. ಈಗ ಒಳಗಡೆ ಮೊದಲು ಹುರುಳಿ ಹಾಕ್ತಿದ್ದು, ಹುರುಳಿ ತುಂಬ ಈ ಸರಿ ಒಳ್ಳೆ ಬೆಲೆ ಸಿಕ್ತು ಸರ್, ಹುರುಳಿ 5,000 to 6,000 ಆಗಿದೆ ಸಾಕು. ಆ ಥರ ಇಟ್ಟು ಹಾಕಿದ್ರೆ ನಾವು ಬೇರೆ ಬೆಳೆ ಬೆಳೆಗಿಂತ 10 acres 5 acres ಹುರುಳಿನೇ ಬೆಳ್ಕೊಂಡು ಇಳುವರಿ ತಗೋಬೇಕು. ಇಳುವರಿ ತಗೋಬೇಕು ಅಂದ್ರೆ ಸಾಕಾದಷ್ಟು ದುಡಿಮೆ ಮಾಡಬೇಕಾಗತ್ತೆ. ದುಡಿಮೆ ಮಾಡಿ ಅದಕ್ಕೆ ಕೊಡುಗೆ ಗೊಬ್ಬರ ಉಣಿಸ್ಬೇಕಾಗತ್ತೆ. ಈಗ ಕೊಡುಗೆ ಗೊಬ್ಬರ ತಗೊಳಕ್ಕಾಗ್ತಾ ಇಲ್ಲ, ಅಂದರೆ ಕೊಡುಗೆ ಗೊಬ್ಬರ ನಮ್ಮಲ್ಲಿ ಉತ್ಪನ್ನ ಆಗ್ತಿದ್ದು ಈಗ ಆಗ್ತಾ ಇಲ್ಲ. ಯಾಕಾಗ್ತಾ ಇಲ್ಲ ಅಂದರೆ ನಾವು ದನ ಕರುಗಳು ಸಾಕಾಗ್ತಾ ಇಲ್ಲ. ಯಾಕಾಗಿ ಸಾಕಾಗ್ತಾ ಇಲ್ಲ ಅಂದರೆ ನಮ್ಗೆ ಬೇಯಿಸೋಕ್ಕೆ ಜಾಗ ಇಲ್ಲ. ಹಂಗಾಗಿ ಕಾಡಂಚದ ಜನಕ್ಕೆ ಸ್ವಲ್ಪ ತುಂಬ ತೊಂದರೆ ಆಗಿದೆ. ಈಗ ಅದೇ ಈ ಥರ ಏನು ಅಂತರ ಬೆಳೆ, ಈಗ ಏನು ದ್ವಿದಳ ಧಾನ್ಯಗಳು ಏನು ಬೆಳೀತಿದ್ವು ಅದು ಬೆಳೆದಾಗ ಅದರಿಂದ ಕೆಲವು ಎಲೆಗಳು ಬಿದ್ದು ಭೂಮಿ ರೂಪ ನ್ಯಾಚುರಲ್ ಆಗಿ ಗೊಬ್ಬರ ಆಗ್ತಿತ್ತು. ಈಗ ನಾವು ದ್ವಿದಳ ಧಾನ್ಯಗಳು ಬೆಳೆದದ್ದು ಒಂದು ಭೂಮಿ ಬರ್ಡ್ ಆಗ್ತಾಯಿದೆ, ಕೊಟ್ಟಿಗೆ ಗೊಬ್ಬರ ಇಲ್ಲದದ್ದು ಒಂದು ಬರ್ಡ್ ಆಗ್ತದೆ ಸರ್. ಹಂಗಾಗಿ ಇನ್ನು ಹೆಚ್ಚಿನ ರೈತರುಗಳು ಆದಷ್ಟು ಒಂದೆರಡೆರಡು ದಿನ ನಮ್ಮ ಮನೆಗೆ ಆಗಷ್ಟೇ ಕಟ್ಕೊಂಡು ಒಂದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸ್ಬೇಕು. ದ್ವಿದಳ ಧಾನ್ಯಗಳ ಬೆಳೆ ಅಂತಂದ ಬೆಳೆದ್ರೆ ಭೂಮಿನೂ ಸತ್ತು ಬರುತ್ತೆ, ಬೆಳೆನೂ ಸಿಗುತ್ತೆ. ಬೆಳೆ ಬೆಳೆದಕ್ಕೆ ಬೆಂಬಲ ಬೆಲೆಗೆ ಆ ತಾಲೂಕಿನಲ್ಲಿ ಎಲ್ಲ ತರಕಾರಿ ಏನು ಕಾಯಿ ಪಲ್ಯ ಏನಿರುತ್ತೆ ಅದರ ಒಂದು ಮಾರುಕಟ್ಟೆ ಆಗಬೇಕು. ಡೈರೆಕ್ಟು ಸರ್ಕಾರ ಅದನ್ನು ಪರ್ಚೇಸ್ ಮಾಡಿದ್ರೆ ರೈತರಿಗೆ ಒಂದು ಬೆಲೆ ಸಿಗುತ್ತೆ. ಆ ಬೆಲೆ ಸಿಕ್ಕಿದ್ರೆ ರೈತರು 4 ಜನಕ್ಕೆ ಊಟಕ್ಕೆ ಹಾಕ್ಬೋದು, 4 ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗಿಡ ನಕ್ಕರೆ ಜಗ ನಗುವುದು, ಗಿಡ ಅಳಿದರೆ ಜಗ ಅಳಿವುದು. ಅರಣ್ಯವಿಲ್ಲದೆ ಮಳೆಯಿಲ್ಲ, ಮಳೆಯಿಲ್ಲದೆ ಬೆಳೆಯಿಲ್ಲ. ಬಹಳ ಸಂತೋಷ ಬಸವರಾಜಪ್ಪರೇ, ಈ ಕೊನೆಯದಾಗಿ ನಿಮ್ ಯಾರಾದರೂ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಈ ಸಂಬಂಧವಾಗಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಖಂಡಿತ ಸರ್. ಸರ್, ನನ್ನ ಹೆಸರು ನಂಜನಗೂಡು ತಾಲೂಕು ಮುಡುನಳ್ಳಿ ಬಸವರಾಜ್ ಅಂತ ಸರ್. ಈಗ ಯಾರಾದರೂ ಸಂಪರ್ಕ ಮಾಡ್ಬೇಕಾದ್ರೆ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ ಸರ್, 8970005870. ಇನ್ನೊಂದು ಸಾರಿ ಹೇಳ್ತೀನಿ ಸರ್, ನನ್ನ ಮೊಬೈಲ್ ಸಂಖ್ಯೆ 8970005870. ಮುಡುವಿನಹಳ್ಳಿ ಬಸವರಾಜು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಕನ್ನಡದಲ್ಲಿ ಮತ್ತೊಂದು ಸಾರಿ ಹೇಳಿ. 8970005870 ಸರ್. ಮತ್ತೊಂದು ಸಾರಿ ಹೇಳ್ತೀನಿ ಸರ್, 8970005870 ಸರ್. ಧನ್ಯವಾದಗಳು ಬಸವರಾಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಇದುವರೆಗೆ ಕಾಡಂಚಿನಲ್ಲಿ ವಿವಿಧ ಕೃಷಿ ಮಾಡುತ್ತಿರುವ ನಂಜನಗೂಡು ತಾಲೂಕು ಮಡುವಿನಹಳ್ಳಿಯ ಎಂಬಿ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಿ ಶಾಂತಕುಮಾರ್. ಈಗ ಕೇಳೋಣ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳೆ ಅಂದಮೇಲೆ ಮೊದಲು ಹೂ ಕಚ್ಚುತ್ತೆ, ನಂತರ ಕಾಯಿ ಆಗತ್ತೆ, ನಂತರ ಹಣ್ಣಾಗತ್ತೆ. ಈ ಹೂವು ಉದುರುವಿಕೆ ಎಲ್ಲ ಬೆಳೆಗಳಲ್ಲೂ ಕಂಡುಬರುವಂತಹ ಒಂದು ಸಾಮಾನ್ಯ ಸಮಸ್ಯೆಯಾಗಿರುತ್ತೆ. ಬೆಳೆಗಳಲ್ಲಿ ಹೂವು ಉದುರುವಿಕೆಗೆ ಪ್ರಮುಖ ಕಾರಣ ಅಂದರೆ ಪರಾಗಸ್ಪರ್ಶವಾಗದೇ ಇರುವುದು. ಬೆಳೆಗಳಲ್ಲಿ ಅನೇಕ ರೀತಿಯಿಂದ ಪರಾಗಸ್ಪರ್ಶ ಕ್ರಿಯೆ ಜರುಗುತ್ತದೆ. ಉದಾಹರಣೆಗೆ ಜೇನುನೊಣ, ಇರುವೆ, ದುಂಬಿ, ಕಡಜ, ಗಾಳಿ, ನೀರು ಇತ್ಯಾದಿಗಳ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಜರುಗುತ್ತದೆ. ಇವುಗಳ ಅಲಭ್ಯತೆಯಿಂದ ಸರಿಯಾದ ಸಮಯದಲ್ಲಿ ಪರಾಗಸ್ಪರ್ಶವಾಗಲಿಲ್ಲ ಅಂದರೆ ಹೂವು ಉದುರುವುದು ನಿಶ್ಚಿತ. ಹಗಲಿನ ಹೆಚ್ಚು ಮತ್ತು ರಾತ್ರಿಯ ಕಡಿಮೆ ಉಷ್ಣಾಂಶದ ಏರುಪೇರಿನಿಂದಲೂ ಸಹ ಹೂವುಗಳು ಉದುರುತ್ತವೆ. ಉದಾಹರಣೆಗೆ

ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ ನೀರಿದ್ದರೆ ಮಣ್ಣಿನ ಗಂಧ ಹಸುರಿನ ಹೊದಿಕೆಯ